ನಿನ್ನು ಈ ಮೌನ ನಿನ್ನಲ್ಲೇನು ಅರಗಿಳಿ ಇನ್ನು ಈ ಮೌನ ನಿನ್ನಲ್ಲೇನು ಸರಸದ ಸಮಯ ಅರಳಿದೆ ಹೃದಯ ಸರಸದ ಸಮಯ ಅರಳಿದೆ ಹೃದಯ ಬಯಕೆಯು ಬಂದು ನಿನ್ನಿಂದ ನಾ ಹಣ್ಣಾದೆ ಅಣ್ಣಾದೆ ರಸಿಕನೇ ಇನ್ನು ನನ್ನ